ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 65%, ಬೀದರ್ ಜಿಲ್ಲೆ ಒಳಗ 55%, ರಾಯಚೂರು ಜಿಲ್ಲೆ ಒಳಗ 30%, ವಿಜಯಪುರ, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 75%, ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 45%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 80% ಮತ್ತು ಜೈರಾಬಾದ್ ತಾಲೂಕಿನೊಳಗ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂಥೇಳಿ ತಿಳಿದು ಬರ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ. ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಶಿವಶರಣಯ್ಯ ಸ್ವಾಮಿ ಹಾಗೂ ಸಂಗಡಿಗರಿಂದ ತತ್ವ ಪದ. ಎತ್ತರ ಹಿಡಿದು ನಡೆಯಬೇಕಣ್ಣ, ತಿಳಿದು ನೋಡಣ್ಣ, ಎತ್ತರ ಹಿಡಿದು ನಡೆಯಬೇಕಣ್ಣ, ಎತ್ತರ ಹಿಡಿದು ನಡೆಯಬೇಕು, ಮನಸ್ಸಗಟ್ಟಿ ಹಿಡಿಯಬೇಕು, ಮನಸ್ಸು ಹೋದರ ಹೋಗಲ್ ಜಾಗ, ದೇಹ ಕಟ್ಟಿ ಆಳಬೇಕಣ್ಣ, ತಿಳಿದು ನೋಡಣ್ಣ, ಎತ್ತರ ಹಿಡಿದು ನಡೆಯಬೇಕಣ್ಣ. ಆರು ಗುಣಗಳು ಬಾಳ ಕೆಟ್ಟಣ್ಣ, ಈ ಮೂರು ಗುಣಗಳು ಮನಸ್ಸಿನಲ್ಲಿ ಒಪ್ಪಿಕೊಳ್ಳಣ್ಣ, ಆರು ಗುಣಕ ಹಿಂದ ಮಾಡು, ಮೂರ ಗುಣಕ ಮುಂದ ಮಾಡು, ಒಂಬತ್ತ ದ್ವಾರದಲ್ಲಿ ಕವಲ ಇಟ್ಟು ನೀನು ಆಳಬೇಕಣ್ಣ, ತಿಳಿದು ನೋಡಣ್ಣ, ಎತ್ತರ ಹಿಡಿದು ನಡೆಯಬೇಕಣ್ಣ. ನಷ್ಟ ದೇಹಕ್ಕೆ ಕಷ್ಟ ಪಡಿಯಣ್ಣ, ಈ ಜೀವಕ್ಕೆ ಹಗಲು ರಾತ್ರಿ ದುಡಿಸಿ ನೋಡಣ್ಣ, ಸಂಸಾರ ಎಂಬ ಸುಖವು ತಿಳಿದು ಮಾಯ ಜಾಲದಲ್ಲಿ ಬಿದ್ದು, ಈ ಏಸಿ ಜನ್ಮ ಸುಖವು ಇಲ್ಲಣ್ಣ, ತಿಳಿದು ನೋಡಣ್ಣ, ಎತ್ತರ ಹಿಡಿದು ನಡೆಯಬೇಕಣ್ಣ. ಹೆಂಡರು ಮಕ್ಕಳು ಯಾರೂ ಇಲ್ಲಣ್ಣ, ತಾ ಮಾಡಿದ ಬಳಿಕ ಯಾರಿಗ ಯಾರು ಇಲ್ಲ ನೋಡಣ್ಣ, ತನ್ನ ದೇಹಕ್ಕ ಇಲ್ಲೇ ಒಗದಿ ಗಾಳಿಯಾಗಿ ಓಡಿ ಹೋದಿ, ಸುಳ್ಳೇ ಸಾಕ್ಷಿ ನಡಿದು ನುಡಿದು ನಷ್ಟದೊಳಗ ಹೋಗಿ ಬಿದ್ದಣ್ಣ, ತಿಳಿದು ನೋಡಣ್ಣ, ಎತ್ತರ ಹಿಡಿದು ನಡೆಯಬೇಕಣ್ಣ. ಹಗಲ ದಿವಟೆಗೆ ಹತ್ತು ತಾರಣ್ಣ, ಈ ಪಣತಿಯೋಳು ವಿಷವ ಎಣ್ಣಿ ಹಾಕಿ ಸುಡುವಣ್ಣ, ಜ್ಞಾನವೆಂಬ ಬತ್ತಿಯ ಮಾಡಿ ಮನವ ಎಂಬ ಪಣತಿಯ ಮಾಡಿ, ಈಶ ಶಂಕರನಲ್ಲಿ ನೀನು ದುಡಿದು ಮೋಕ್ಷವ ಪಡಿಯಣ್ಣ, ತಿಳಿದು ನೋಡಣ್ಣ, ಸೆರೆ ಹಿಡಿದು ನಡೆಯಬೇಕಣ್ಣ.